ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:50. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿ ತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ರೈತರಿಗೆ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಟಿಎಸ್ ಗಣೇಶ್ ಪ್ರಸಾದ್. ಕೆಳಗರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ರೈತರ ಕಲ್ಯಾಣಕ್ಕಾಗಿ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುತ್ತೆ, ಹಾಗೆ ಕಾರ್ಯಾಗಾರಗಳು ನಡೀತಾ ಇರ್ತವೆ. ಅರಣ್ಯ ಮಹಾವಿದ್ಯಾಲಯದ ಅನೇಕ ಸಂಗತಿಗಳು ರೈತರಿಗೆ ತಿಳಿಬೇಕಾದ್ರೆ ಕಾರ್ಯಕ್ರಮಗಳು ಜರುಗ್ತಾ ಇರಬೇಕು ಅಲ್ವಾ? ಈ ನಿಟ್ಟಿನಲ್ಲಿ ರೈತರಿಗೆ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಗಳು ಏನೇನು, ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಿದ್ದಾರೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಟಿಎಸ್ ಗಣೇಶ್ ಪ್ರಸಾದ್ ಅವರು. ಡಾಕ್ಟ್ರೆ ಹೇಳಿ, ಇಲ್ಲಿಯ ಒಂದು ಕಾರ್ಯಚಟುವಟಿಕೆಗಳು ರೈತರ ಹಿತಕ್ಕೆ ಹೇಗೆ ಸಾಗಿದವೆ? ನಮಸ್ಕಾರ ಸರ್. ಮೊದಲನಾಗಿ ನಮ್ಮ ರೈತರಿಗೆ ನಾನು ನಮಸ್ಕರಿಸ್ತಾ, ತಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ಕೃಷಿ ಅವಲಂಬಿತ ದೇಶ. ರೈತರು ಕೃಷಿಯನ್ನ ಅವಲಂಬಿಸಿಕೊಂಡ್ರೆ ಯಾವುದೇ ಲಾಭ ಇಲ್ಲ ಅಂತ ಕೇಳ್ತಾ ಬರ್ತಾ ಇದ್ದೀವಿ. ಅದನ್ನ ಹೇಗೆ ನಿರ್ವಹಿಸಬೇಕು ತಮಗೆಲ್ಲ ಗೊತ್ತಿರಬಹುದು. ಇತ್ತೀಚಿನ ದಿನಗಳಾದ ಒಂದು ಕಾರ್ಯ ಅಲ್ಲ. ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಭಾರತ ದೇಶ ಸ್ವತಂತ್ರ ಪೂರ್ವದ ನಂತರ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೆ ಹಲವಾರು ಮಹಾನೀಯರು ಮಹಾಭಾವರು ಎಲ್ಲರೂ ಹೆಚ್ಚಿನ ಒತ್ತನ್ನ ಕೊಟ್ಟಿರುವ ತಮಗೆ ಗೊತ್ತಿರಬಹುದು. ಈ ಒಂದು ದಿಶೆಯಲ್ಲಿ ನಾನು ನಮ್ಮ ವಿಜ್ಞಾನಿಗಳಾದ ಹಸಿರು ಕ್ರಾಂತಿಯ ಅಧಿಕಾರ ಆದಂತ ಡಾಕ್ಟರ್ MS ಸ್ವಾಮಿನಾಥನ್ ಅವರು ನೆನೆಸಿಕೊಳ್ಳಬೇಕಾಗುತ್ತೆ. ನಾವು ಬೇರೆಯ ರಾಷ್ಟ್ರಗಳಿಗೆ ಫುಡ್ ಅಲ್ಲಿ ಅವಲಂಬಿಸಿಕೊಂಡಿರಬಹುದು. 1964-65 ನಂತರ ಡಾಕ್ಟರ್ MS ಸ್ವಾಮಿನಾಥ ಒಂದು ಕೊಡುಗೆ ಹಸಿರು ಕ್ರಾಂತಿ ಒಂದು ಭಾರತಕ್ಕೆ ಕಾಲಿಟ್ಟ ನಂತರ ಈಗಾಗಲೇ ಫುಡ್ ಸೆಕ್ಯೂರಿಟಿಯನ್ನು ಪಡ್ಕೊಂಡಿದ್ದೇವೆ. ಆ ಒಂದು ದೃಷ್ಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಓಪನ್ ಆಗ್ತು. ಅದರ ಜೊತೆಗೆ ಕೆಲವು ಹೈಬ್ರಿಡ್ ವೆರೈಟಿಗಳನ್ನ ಸ್ವಾಮಿನಾಥನ್ ಅವರು ಮತ್ತೆ ನರ್ಮಾನ್ ಬೋಲ್ಲಾಗ್ ಅವರು ಹೇಗೆ ಲೊಕೇಶನ್ ಸ್ಪೆಸಿಫಿಕ್ ನೀಡ್ ಬೇಸ್ಡ್ ಟೆಕ್ನಾಲಜಿ ಅಂಡರ್ ಅಲ್ಲಿ ಮತ್ತೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಅದರ ಜೊತೆಗೆ NES ಅಂತ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಭಾರತಕ್ಕೆ ಕಾಲಿಟ್ಟು ಆ ಒಂದು ದೃಷ್ಟಿಯಲ್ಲಿ ಈಗ ಭಾರತವನ್ನ ವಿಂಗಡಣೆ ಮಾಡಿದಾಗ ಮತ್ತೆ ಭೌಗೋಳಿಕ ವಿಭಾಗಗಳನ್ನ ಮಾಡಿದಾಗ ನಾರ್ತ್ ಕಡೆ ಹೋದಾಗ ನಾವು ಬೇರೆಯ ತರದ ಫುಡ್ ಅನ್ನ ಅವಲಂಬಿಸುತ್ತಿರ್ತೇವೆ. ಮೊದಲು ನನಗೆ ಉತ್ತರ ಭಾರತ ಹೋದಾಗ ಗೋಧಿಯನ್ನ ಪ್ರಮುಖ ಫುಡ್ ಆಗಿ ಅವಲಂಬಿಸಿದೆ. ಅದೇ ರೀತಿ ಸೌತ್ ಗೆ ಬಂದಾಗ ರೈಸ್ ಅನ್ನ ಅವಲಂಬಿಸುತ್ತಿರ್ತೇವೆ. ಅದೇ ರೀತಿ ರಾಗಿ ಮತ್ತೆ ಭತ್ತ ಪ್ರಮುಖ ಬೆಳೆಗಳಾಗಿರ್ತವೆ. ಅದರ ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ಬೇಸಿಕ್ ನೀಡ್ಸ್ ಅಂತಂದಾಗ ಫುಡ್ ಬೇಕು, ಶೆಲ್ಟರ್ ಬೇಕು, ಮತ್ತೆ ಕ್ಲಾತ್ ಬೇಕು. ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈ ವಿಜ್ಞಾನಿಗಳು ನಮಗೆ ಮೊದಲನೇದಾಗಿ ಫುಡ್ ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು. ಅದೇ ರೀತಿ ಶೆಲ್ಟರ್ ಅಂತ ಬಂದಾಗ ತಮಗೆ ಗೊತ್ತಿರಬಹುದು, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸೋರ್ಗಮ್ ಮತ್ತೆ ಈ ಜೋಳದ ಉತ್ಪನ್ನಗಳನ್ನ ಬೆಳಿತೀವಿ. ಅದನ್ನ ನಾವು ಮನೆಯಾಗೆ ಆಗಿ ಆಗ್ಲಿ ಏನು ಬರತಕ್ಕಂತ ಬೈ ಪ್ರಾಡಕ್ಟ್ ಆಗಿ ಕಚ್ಚಾ ಪದಾರ್ಥಗಳನ್ನ ಮನೆಯಾಗಿ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಫುಡ್ ಶೆಲ್ಟರ್ ಅಂದ್ರೆ ಕ್ಲಾತ್ ಅಂತ ಬಂದಾಗ ಕಾಟನ್ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಪಡ್ಕೋತು ನಮ್ಮ ದೇಶ. ಆ ದೃಷ್ಟಿಯಲ್ಲಿ ನಿರಂತರ ಸಂಶೋಧನೆ ಮಾಡ್ತಾ ಬಂತ. ಕೊನೆಗೆ ಈ ಒಂದು ಶಿಕ್ಷಣ, ತಮಗೆಲ್ಲ ಗೊತ್ತಿರಬಹುದು ನಮ್ಮ ಈ ಒಂದು ಕರ್ನಾಟಕ ಭಾಗದಲ್ಲಿ 5-6 ಕೃಷಿ ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಅಲ್ಲಿ ಒಂದು ಚಟುವಟಿಕೆ ಅಂತಂದ್ರೆ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಪ್ರಥಮವಾಗಿ ಶಿಕ್ಷಣ, ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತೀವಿ. ತಮಗೆ ಗೊತ್ತಿರಬಹುದು ಭಾರತ ದೇಶ ಮತ್ತೆ ನಮ್ಮ ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ಫ್ರೀ ಟು ಎಜುಕೇಟೆಡ್, ಯಾವುದೇ ಒಂದು ಮಗು ಶಿಕ್ಷಣದ ಒಂದು ಪ್ರಾಮುಖ್ಯತೆ ಪಡಬೇಕು. ಆ ಒಂದು ದೃಷ್ಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಈ 3 ವಿಂಗಡಣೆಯಾದ ಒಂದು ಶಿಕ್ಷಣ ಮತ್ತು ಒಂದು ಸಂಶೋಧನೆ ಮತ್ತು ವಿಸ್ತರಣೆ ವಿಭಾಗಗಳನ್ನಾಗಿ ಕಾರ್ಯನಿರ್ವಹಿಸುತ್ತಾ ಬರ್ತದೆ. ಎಲ್ಲಾ ಒಂದು ಅಗ್ರೋ ಕ್ಲೈಮೇಟಿಕ್ ಜೋನ್ಸ್ ಅಂತಾಗಿ ಮಾರ್ಪಾಡು ಮಾಡಿ, ತಮಗೆ ಗೊತ್ತಿರಬಹುದು ವೆಸ್ಟರ್ನ್ ಘಾಟ್ಸ್ ಇದೆ, ಮತ್ತೆ ಕೋಸ್ಟಲ್ ಏರಿಯಾ ಇದೆ, ಡ್ರೈ ಬೆಲ್ಟ್ ಇದೆ, ಮತ್ತೆ ಮಲ್ನಾಡ್ ರೀಜನ್ಸ್ ಇದೆ, ಪ್ಲೇನ್ ಏರಿಯಾಸ್ ಇದೆ. ಪ್ರತಿ ಒಂದು 6-5 ಜಿಲ್ಲೆಗಳನ್ನ ಒಳಗೊಂಡು ಒಂದು ಕೃಷಿ ವಿಶ್ವವಿದ್ಯಾಲಯ ಮಾಡಿಕೊಂಡು ಬಂದಿದೆ. ಆ ಕೃಷಿ ವಿಶ್ವವಿದ್ಯಾಲಯ ಒಂದು ಆರ್ಗನೈಸೇಷನ್ ಸೆಟಪ್ ಹೇಗಿದೆ ಅಂದ್ರೆ, ಒಂದು ಶಿಕ್ಷಣ ಯಾವುದೇ ಒಂದು PUC ಸೈನ್ಸ್ ಅಂತ ಪಡೆದಂತ ಮತ್ತೆ CET ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಐದರ್ ಕೃಷಿ ಆಗಿರ್ಬೋದು, ತೋಟಗಾರಿಕೆ ವಿಭಾಗ ಇರ್ಬೋದು, ಮೀನುಗಾರಿಕೆ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಇದ್ರ ಬಗ್ಗೆ, ಮತ್ತೆ ಸಿರಿಕಲ್ಚರ್ ಅಂತ ವಿಭಾಗ ಇದೆ, ಮತ್ತೆ ಅದೇ ರೀತಿ ಅರಣ್ಯ ವಿಶ್ವವಿದ್ಯಾಲಯ ಇದೆ, ಅರಣ್ಯ ಮಹಾವಿದ್ಯಾಲಯ ಇದೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಈ ಹಂಡರಲ್ಲಿ ನಮ್ಮ ಅರಣ್ಯ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಇದರಲ್ಲಿ ಶಿಕ್ಷಣವನ್ನ 4 ವರ್ಷಗಳ ಡಿಗ್ರಿ ಪ್ರೋಗ್ರಾಂ, ಈ ಒಂದು ಡಿಗ್ರಿ ಪ್ರೋಗ್ರೆಸ್ ಹಲವಾರು ಕಡೆಯಿಂದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಈ ಒಂದು 4 ವರ್ಷದ ಅರಣ್ಯ ಪದವಿಯನ್ನ ಪಡಕಂತ ಮಕ್ಕಳು ಏನಿದ್ದಾರೆ, ಈಗಾಗಲೇ ಹಲವಾರು ಅರಣ್ಯ ಡಿಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಿ ರೈತಾಪಿ ಜನರಿಗೆ ಮತ್ತು ಸರ್ಕಾರಕ್ಕೆ ಹಲವಾರು ಅನುಕೂಲವನ್ನ ಮಾಡ್ಕೋಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅರಣ್ಯ ಮಹಾವಿದ್ಯಾಲಯದ ಸಂಶೋಧನೆಗೂ ಕೂಡ ಒತ್ತು ಕೊಟ್ಟಿದ್ವಿ. ಇದರಲ್ಲಿ 4 ವಿಭಾಗಗಳಿವೆ, ಒಂದು ನೈಸರ್ಗಿಕ ಸಂಪನ್ಮೂಲ ವಿಭಾಗ, ಅದೇ ರೀತಿ ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್, ಅದೇ ರೀತಿ FPT ಫಾರೆಸ್ಟ್ ಬಯಾಲಜಿ ಅಂಡ್ ಟ್ರೀ ಇಂಪ್ರೂವ್ಮೆಂಟ್, ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್, ಈ ತರ 4 ವಿಭಾಗದಲ್ಲಿ ಹಲವಾರು ಸಂಶೋಧನೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್ ಅಲ್ಲಿ ಜೇನು ಕೃಷಿ ಮತ್ತೆ ಅರಣ್ಯದಲ್ಲಿ ಬಳಕೆ ಮಾಡತಕ್ಕಂತ ಹಣ್ಣು ಮತ್ತೆ ಸಸ್ಯಗಳು, ಅದರ ಬಳಕೆ ಹೇಗೆ, ಅದನ್ನ ಹೇಗೆ ವ್ಯಾಲ್ಯೂ ಆಡೆಡ್ ಮಾಡಿ ಆ ಉತ್ಪನ್ನಗಳಿಂದ ರೈತಾಪಿ ಜನಗಳಿಗೆ ತರಬೇತಿ ಮತ್ತೆ ಕಾರ್ಯಕ್ರಮಗಳ ಮೂಲಕ ಮತ್ತೆ ಎಕ್ಸಿಬಿಷನ್ಗಳ ಮುಖಾಂತರ ಮತ್ತೆ ಹಲವಾರು ಕಾನ್ಫರೆನ್ಸ್ಗಳು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿ ಆನ್ಲೈನ್ ಪ್ರೋಗ್ರಾಮ್ಗಳನ್ನ ಮಾಡಿ ಅರಣ್ಯ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಹಲವಾರು ಪ್ರೊಫೆಸರ್ ಮತ್ತೆ ಹಲವಾರು ಸಹಾಯಕ ಪ್ರಾಧ್ಯಾಪಕರು ಈ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅಚ್ಚುಕಟ್ಟಾಗಿ ನರ್ಸರಿಯನ್ನ ಮಾಡ್ಕೋತಾ ಬರ್ತೇವೆ. ಇಲ್ಲಿ ರೈತರಿಗೆ ಬೇಕಾದ ಅರಣ್ಯಕ್ಕೆ ಸಂಬಂಧಿತ ಸಸ್ಯಗಳನ್ನ ನಾವು ನರ್ಸರಿಯಲ್ಲಿ ಬೆಳೆಸಿ ರೈತರಿಗೆ ಮಿನಿಮಮ್ ಕಾಸ್ಟ್ ಅಲ್ಲಿ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಇನ್ನೊಂದು ವಿಭಾಗ ಅಂತಂದ್ರೆ ವಿಸ್ತರಣೆ ವಿಭಾಗ. ಈಗಾಗಲೇ ತಮಗೆಲ್ಲ ಗೊತ್ತಿರಬಹುದು ಎಕ್ಸ್ಟೆನ್ಷನ್ ಎಜುಕೇಶನ್ ಯೂನಿಟ್ ಕೃಷಿ ವಿಸ್ತರಣಾ ಘಟಕ ಈಗಾಗಲೇ ಮಡಿಕೇರಿಯಲ್ಲಿ ಇದೆ. ಇದು ಕೂಡ ಕಾರ್ಯನಿರ್ವಹಿಸುತ್ತಾ ಬರ್ತಾ, ಇದರ ಮುಖ್ಯಸ್ಥರಾದ ಡಾಕ್ಟರ್ RN ಕೆಂಚರೆಡ್ಡಿ ಅವರು ಈಗಾಗಲೇ ನಮ್ಮ ಕೊಡಗಿನ ಭಾಗದ ರೈತ ಜನಗಳಿಗೆ ಹಲವಾರು ಕಾರ್ಯಕ್ರಮಗಳು, ಜೇನು ಕೃಷಿ ಇರ್ಬೋದು ಮತ್ತೆ ಅಣಬೆ ಬೇಸಾಯ ಇರ್ಬೋದು, ಅದೇ ರೀತಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರು ಹೆಚ್ಚಿನ ವಿಷಯ ಬೇಕು ಅಂತ ಕೇಳಿಕೊಂಡು ಬಂದಾಗ ಆ ಒಂದು ದೃಷ್ಟಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮವನ್ನ ಈ ಕೃಷಿ ವಿಸ್ತರಣಾ ಘಟಕದಿಂದ ಮಾಡ್ತಾ ಬಂದಿದ್ದೇವೆ. ಡ್ರಮ್ ಸೀಡ್ ಡೆಮಾನ್ಸ್ಟ್ರೇಷನ್ ಇರ್ಬೋದು ಮತ್ತೆ ವ್ಯಾಲ್ಯೂ ಎಡೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಅದೇ ರೀತಿ ಹಲವಾರು ಜನರು ಈ ಒಂದು ಕೊಡಗಿನ ಭಾಗದಲ್ಲಿ ಅನುಕೂಲನ ಪಡ್ಕೋತಾ ಇದ್ದಾರೆ. ಅದೇ ರೀತಿ ತಮ್ಗೆಲ್ಲ ಗೊತ್ತಿರಬಹುದು ಎಲ್ಲಾ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಇಲ್ಲಿ ಕೂಡ ವಿಸ್ತರಣೆಗೆ ಸಾಕಷ್ಟು ಅನುಕೂಲವನ್ನ ಪಡ್ಕೋಬಹುದು. ದಯಮಾಡಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಈ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆ ಅಂತಂದ್ರೆ ಬೇಕಾದಂತ ತರಬೇತಿಯಾಗ್ಲಿ ಮತ್ತೆ ಅಲ್ಲಿ ದೊರೆಯತಕ್ಕಂತ ಸಸ್ಯಗಳು, ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಅಂತಂದಾಗ ಎಲ್ಲಾ ತರದ ಸಸ್ಯಗಳು ಸಿಗುವ ಒಂದು ಅನುಕೂಲ ಇರ್ತದೆ. ದಯಮಾಡಿ, ನಮ್ಗೆ ಗೊತ್ತಿರಬಹುದು ಕೊಡಗಿನಲ್ಲಿ ನಮ್ಮ ICR KVK ಇದೆ, ಅದು ಗೋಣಿಕೊಪ್ಪ KVK. ಅಲ್ಲಿ ನೀವು ಬೇಕಾದ ಜ್ಞಾನದ ಜೊತೆಗೆ ಸಂಶೋಧನೆ ಜೊತೆಗೆ ವಿಸ್ತರಣೆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅಲ್ಲಿ ಹಲವಾರು ತರಬೇತಿಗಳನ್ನ ಕೈಗೊಳ್ತಾ ಇದ್ದೇವೆ. ತಾವೆಲ್ಲರೂ ಈ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು, ರೇಡಿಯೋ ಮಾಧ್ಯಮದಲ್ಲಾಗಲಿ ತಿಳ್ಕೊಂಡು ಪ್ರತಿ ಸಾರಿ ನಿಮ್ಗೆ ಬೇಕಾದ, ಈಗಾಗಲೇ ಹಲವಾರು ತರಬೇತಿಯನ್ನ ನೀಡ್ತಾ ಬಂದಿದೆ KVK ವಿಜ್ಞಾನಿಗಳು, ಅವರಿಂದ ನೀವು ಈ ಕೃಷಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೋಬಹುದು. ನಿಮ್ಗೆ ಬೇಕಾದಂತ ಕಾರ್ಯಕ್ರಮಗಳನ್ನು ನೀವು ಕೇಳಿಕೊಂಡ್ರೆ ಖಂಡಿತ ಅದರಲ್ಲಿ ಅವರು ಗಮನ ಹರಿಸ್ತಾರೆ. ಆ ದೃಷ್ಟಿಯಿಂದ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ, ಅರಣ್ಯ ಮಹಾವಿದ್ಯಾಲಯ ಮತ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲರೂ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಶಿಕ್ಷಣದ ಜೊತೆಗೆ ಸಂಶೋಧನೆ ಕೂಡ ಮಾಡ್ತಾ ಬಂದಿದ್ದಾರೆ, ಅದರ ಜೊತೆಗೆ ವಿಸ್ತರಣೆ ಕಾರ್ಯಗಳನ್ನ ಮಾಡಿಕೊಂಡು ಈಗಾಗಲೇ ಹಲವಾರು ರೈತ ಮಹಿಳೆಯನ್ನ ಗುರುತಿಸಿ ಅತಿ ಹೆಚ್ಚಿನ ಪ್ರಯೋಜನ ಪಡ್ಕೊಂತ ರೈತರಿಗೆ, ತಮಗೆ ಗೊತ್ತಿರಬಹುದು ಕೃಷಿ ಮೇಳಗಳಲ್ಲಿ ಮತ್ತೆ ನಮ್ಮಲ್ಲಿ ಆಗ್ತಕ್ಕಂತ ಪ್ರತಿ ವರ್ಷ ಬೆಳೆ ಶೇಷೋತ್ಸವ ಫೀಲ್ಡ್ ಡೇ ಅನ್ನ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ನಮ್ಮ ಈ ಒಂದು ಭಾಗದ ರೈತರು ಹೆಚ್ಚಿನ ಲಾಭ ಗಳಿಸಿಕೊಂಡು ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಅನುಕೂಲವನ್ನ ಪಡ್ಕೊಂಡು ಅವರ ಎಕನಾಮಿಕ್ ಇದನ್ನ ಹೆಚ್ಚಿಸಿಕೊಂಡಿದ್ದೆ ಅಂತವ್ರನ್ನ ನಾವು ಗುರುತಿಸಿ ಮತ್ತೆ ಸಮಗ್ರ ಕೃಷಿ ಬೆಳೆಯನ್ನ ಬೆಳ್ಕೊಂಡು ಅದರಲ್ಲಿ ಅವರ ಒಂದು ಸೋಷಿಯಲ್ ಮತ್ತೆ ಎಕನಾಮಿಕಲ್ ಇದನ್ನ ಬೆಳೆಸ್ಕೊಂಡಿರ್ತಕ್ಕಂತ ಗುರುತಿಸಿ ಪ್ರತಿ ವರ್ಷ ಅವರನ್ನ ಸನ್ಮಾನಿಸಿ ಅವರಿಗೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದೇವೆ. ಆ ಕಾರ್ಯವನ್ನು ಕೂಡ ನಮ್ಮ ಅರಣ್ಯ ಮಹಾವಿದ್ಯಾಲಯ ಮಾಡ್ತಾ ಬಂದಿದೆ. ನಾಟ್ ಓನ್ಲಿ ಈ ಅರಣ್ಯ ಮಹಾವಿದ್ಯಾಲಯದಲ್ಲ, ಶಿವಮೊಗ್ಗದಲ್ಲೂ ಪ್ರತಿ ವರ್ಷ ನಾವು ಜಿಲ್ಲೆವಾರು ಸಮಗ್ರ ಕೃಷಿ ಅಳವಡಿಸಿಕೊಂಡಿರ್ತಕ್ಕಂಥ ರೈತ ಜನರನ್ನ ನಮ್ಮ ಕೊಡುಗಿನಿಂದ ಗುರುತಿಸಿ ಅವರನ್ನು ಕೂಡ ಶಿವಮೊಗ್ಗ ಯೂನಿವರ್ಸಿಟಿಗೆ ಕಲಿಸ್ಕೊಟ್ಟು ಅಲ್ಲೂ ಕೂಡ ಪ್ರಶಸ್ತಿಯನ್ನ ಪಡ್ಕೊಂತಕ್ಕಂತ ರೈತ ಮಹಿಳೆಯರು ನಮ್ಮ ಕೊಡಗಿನಲ್ಲಿ ಇದ್ದಾರೆ. ತಮಗೆ ಗೊತ್ತಿರಬಹುದು ಈ ಒಂದು ಕೋವಿಡ್ ಲಾಸ್ಟ್ 2 ಇಯರ್ಸ್ ಇಂದ ವಿಶ್ವಾದ್ಯಂತ ವ್ಯಾಪಿಸಿತು. ನಮ್ಮ ಒಂದು ಕೃಷಿಗೆ ಎಷ್ಟು ಹೆಚ್ಚಿನ ಬೇಡಿಕೆ ಇದೆ ಅಂತಂದ್ರೆ ಈಗಾಗಲೇ ITBT ಎಲ್ಲಾ ಜನರು ಕೂಡ ಕೃಷಿಯೇತರ ಒಲವನ್ನ ತೋರಿಸ್ತಾ ಇದಾರೆ. ಕೃಷಿಯನ್ನ ಮೆಚ್ಚಿಕೊಂಡ್ರೆ ಖಂಡಿತ ನಮ್ಗೆ ಲಾಭ ಗಳಿಸುತ್ತೆ. ಆ ದೃಷ್ಟಿಯಿಂದ ನಾವು ಯಾವ ಕೂಡ ಕೃಷಿಯನ್ನ ತಾತ್ಸಾರ್ಯ ಮನೋಭಾವದಿಂದ ಮಾಡಬಾರದು. ಕೃಷಿ ನಮ್ಗೆ ಅತ್ಯಮೂಲ್ಯ, ಕೃಷಿಯಿಂದನೇ ಜೀವನ ಅನ್ನೋದು ಒಂದು ಕಿರು ವಿಷಯದೊಂದಿಗೆ ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಸರಿಗೆ ಆನಂದಿಸ್ತ ನನ್ನ ಮಾತು ಮುಗಿಸ್ತೇನೆ. ಪೊನ್ನಪೇಟೆಯ ಅರಣ್ಯ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಪಾಲನೆ ಇಲಾಖೆ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ರೈತರಿಗೆ ಮನವರಿಕೆ ಮೂಡಿಸುವ, ತಂತ್ರಜ್ಞಾನವನ್ನು ಪರಿಚಯಿಸುವ ಕಾರ್ಯಕ್ರಮಗಳನ್ನ ತರಬೇತಿಗಳನ್ನ ಹಮ್ಮಿಕೊಳ್ತಾ ಇರ್ತವೆ. ಯಾರೇ ಆಗ್ಲಿ ಎಷ್ಟೇ ತಿಳ್ಕೊಂಡ್ರು ಸಾಲದೆ, ಅನುಭವಗಳು ಪ್ರತಿಯೊಬ್ಬರ ಹತ್ರ ಇದ್ದೇ ಇರ್ತವೆ. ಆಮೇಲೆ ಕಾಲಕಾಲಕ್ಕೆ ತಕ್ಕಂತೆ ಬೆಳವಣಿಗೆ ಆಗ್ತಾ ಇರುತ್ತೆ. ಆ ಸಂಗತಿಗಳ ಬಗ್ಗೆ ಗಮನ ಹರಿಸ್ತಾ ಕೆಲಸ ಮಾಡಿದ್ರೆ ಒಳ್ಳೇದೆ. ಕೆಲವೊಂದು ಸಾರಿ ಕಾಣದಂಗೆ ತಪ್ಪುಗಳು ಆಗ್ತಾ ಇರ್ತವೆ, ಅಥವಾ ಎಲ್ಲೆಲ್ಲ ಲೋಪಗಳು ನಮಗೆ ಸರಿಪಡಿಸಲಿಕ್ಕೆ ಆಗುದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತದೆ. ಅದನ್ನ ಈ ರೀತಿಯ ತರಬೇತಿಗಳಲ್ಲಿ ಅಥವಾ ಶಿಬಿರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ರೀತಿಯಲ್ಲಿ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಗಮನ ಹರಿಸಿದ್ರೆ ಒಳ್ಳೇದೆ. ಒಂದೊಂದು ಸಂಸ್ಥೆಯಲ್ಲಿ 16 ಜನ ಸಿಬ್ಬಂದಿ ಇರ್ತಾರೆ, ತಜ್ಞರಿರ್ತಾರೆ, ಅವ್ರ ಜೊತೆ ಮಾತಾಡೋದು ಮತ್ತೆ ತರಬೇತಿಗೆ ಬಂದಿರುವ ರೈತರ ಜೊತೆಗೆ ಚರ್ಚೆ ಮಾಡೋದು ಹೀಗೆ ಆಗಿಂದಾಗೆ ಸೇರ್ಕೊಳ್ತಾ ಇದ್ರೆ ಒಳ್ಳೇದೆ. ಅದಕ್ಕಾಗಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕ್ಷೇತ್ರೋತ್ಸವ ಸೇರಿಕೊಂಡು ಆಗಾಗ್ಗೆ ತರಬೇತಿ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ ಗಮನಿಸಿಕೊಂಡು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಪ್ರಯೋಜನಗಳನ್ನ ಮಾಡಿಕೊಂಡ್ರೆ ಒಳ್ಳೇದೆ. ಇದರಂತೆ ತೋಟಗಾರಿಕೆ ಇಲಾಖೆನೂ ಅಥವಾ ಅರಣ್ಯ ಇಲಾಖೆ, ಕೃಷಿ ಇಲಾಖೆ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಆಗಾಗ್ಗೆ ಆವರಣದಲ್ಲೂ ಮತ್ತು ಅವರ ತಾಕಿನಲ್ಲೂ ಅಥವಾ ಹೊರಗಡೆ ಪ್ರದೇಶದಲ್ಲೂ ರೈತರ ಜಮೀನುಗಳಲ್ಲೂ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಅಲ್ಲಿನೂ ಬಿಡು ಮಾಡ್ಕೊಂಡು ಭಾಗವಹಿಸಿದ್ರೆ ಅನುಕೂಲ ಆಗ್ತದೆ. ಹೊಸ ತಳಿಗಳು, ಹೊಸ ತಾಂತ್ರಿಕತೆಗಳು ಮತ್ತೆ ಸಮಸ್ಯೆಗಳಿಗೆ ಪರಿಹಾರ ಇದೆಲ್ಲದೂ ಸಿಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ತಾವು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಗಳೇನು ಮತ್ತು ಇತರೆ ಸಂಘ ಸಂಸ್ಥೆಗಳು ಏನೇನು ಮಾಡ್ತದೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಳಗಡೆ ರೈತರಿಗೆ ಹಮ್ಮಿಕೊಳ್ಳುತ್ತಿರುವ ವಿಸ್ತರಣಾ ಚಟುವಟಿಕೆಗಳು ಈ ಕುರಿತಂತೆ ಇವತ್ತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಟಿಎಸ್ ಗಣೇಶ್ ಪ್ರಸಾದ್ ಅವರು ವಿಷಯಗಳನ್ನು ಮಂಡಿಸಿದರು. ಆಗಿಂದಾಗೆ ಹೊರಗಡೆ ಹೋಗಿ ಬನ್ನಿ, ಅನುಭವಿಗಳ ಜೊತೆಗೆ ಬೆರೀತಾ ಇರಿ, ತಜ್ಞರ ಸಂಪರ್ಕವನ್ನು ಇಟ್ಕೊಳ್ಳಿ, ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಒಳಿತಾಗ್ತದೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಎಷ್ಟು ಕೊಟ್ಟರೂ ಸಾಲದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳು ಇಲ್ಲ, ಕೋಳಿಗಳನ್ನು ಎಷ್ಟೋ ಜನ ಸಾಕ್ಲಿಕ್ಕಾಗ್ತಾ ಇಲ್ಲ. ವಾಣಿಜ್ಯ ಮಟ್ಟದಲ್ಲಿ ಕೆಲವೇ ಜನ ರೈತರು ಕೋಳಿಗಳನ್ನ, ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ 10-20 50 100 ತನಕ ಅಥವಾ 500 ತನಕ ಸಾಕೋದಿದೆ. ಈ ಹಿಂದೆಲ್ಲ ನಾಡತಳಿ ಹಸುಗಳನ್ನ, ಪ್ರಾಣಿಗಳನ್ನ ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಸಾಕಲಾಗ್ತಾ ಇತ್ತು. ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಅಥವಾ 7-8 ನಂತರ 11 ಒಳಗೆ ಓಣಿ ತುಂಬ ಹಸುಗಳು, ಎಮ್ಮೆಗಳು ಅಡ್ಡಾಡಿಕೊಂಡು ಮೇಲಿಕ್ಕೆ ಹೋಗ್ತಾ ಇದ್ದು, ಒಬ್ರೋ ಇಬ್ರೋ 100 ದನಕರುಗಳನ್ನ ಸಾಕ್ಲಿಕ್ಕೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇದ್ರು. 10 ಮನೆಗಳ ದನಕರುಗಳನ್ನ ಒಟ್ಟೊಟ್ಟಿಗೆ ಸೇರಿಸಿ ಮೇಯಿಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಒಬ್ಬೊಬ್ಬರೇ ಒಂದೊಂದು 2 ಹಸುಗಳನ್ನ, ಎಮ್ಮೆಗಳನ್ನ ಸಾಕಿಕೊಳ್ಳೋದಿದೆ ಅಥವಾ ಅವು ಇಲ್ದಲನೆ ನಡೆಯುತ್ತಂತ ಅನ್ಕೊಂಡು ಬೇಸಾಯ ಮಾಡೋದಿದೆ. ಕೇಳುಗರೆ, ನಮಗಿರುವ ಎಷ್ಟೇ ಜಮೀನಾದ್ರೂ ಅದು ಫಲವತ್ತಾಗಿದ್ರೆ ನಮ್ಮ ಬದುಕು ಹಸನಾಗಿದೆ ಅಂತ ಅರ್ಥ. ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆದಷ್ಟು ಅಪಾಯಗಳು ಕಾದಿದ್ದೇವೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ತಪ್ಪದೆ ಪೂರೈಕೆ ಮಾಡಬೇಕು. ಸಗಣಿ ಗೊಬ್ಬರ ಅಲ್ಲದೇ ಹಸಿರೆಲೆ ಗೊಬ್ಬರ, ಮರಗಿಡಗಳ ತರಗು, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ, ಹಿಂಡಿ ಗೊಬ್ಬರಗಳು, ಹೀಗೆ 10 ಮೂಲಗಳನ್ನ ನಾವು ಹುಡುಕಂತ ಹೋದ್ರೆ ಸಿಕ್ಕೇ ಸಿಗ್ತವೆ. ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಮಾಡ್ತಾ ಭೂಮಿಗೆ ಹಾಕ್ತಾ ಹೋದ್ರೆ ನಾವು ಅಂದುಕೊಂಡದಕ್ಕಿಂತ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಆಗುವ ವ್ಯತ್ಯಾಸಗಳನ್ನ ಮಣ್ಣು ನಿಭಾಯಿಸುತ್ತೆ, ಬೆಳೆ ಬಾಳಿಕೆ ಬರುತ್ತೆ, ಆ ಬೆಳೆಯ ಉತ್ಪನ್ನ ಚೆನ್ನಾಗಿರುತ್ತೆ, ಹಾಗೆ ರೋಗ ಕೀಟಗಳ ಬಾಧೆಯು ಕಡಿಮೆ ಇರುತ್ತದೆ ಅಥವಾ ನಿಮಗೆ ಕಾಣೋದಿಲ್ಲ. ಕೇಳುಗರೆ, ಸಾವಯವ ಗೊಬ್ಬರ ಕುರಿತಂತೆ ಈಗ ಒಂದು ಹಾಡನ್ನ ಪ್ರಸಾರ ಮಾಡ್ತಿದೀವಿ. ಆಲಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಾವಯವ ಗೊಬ್ಬರದ ಮಹತ್ವ ಏನೆಂಬುದು ಅರ್ಥವಾಗ್ತದೆ. ಈ ಹಾಡನ್ನ ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಬಿ.ಎ. ಗಣೇಶ್ ಅವರು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಗೊಬ್ಬರಗಳು ಬೇಕು ಮಣ್ಣಿಗೆ.

ಡಾಕ್ಟರ್ ಟಿಎಸ್ ಗಣೇಶ್ ಪ್ರಸಾದ್ ಅವರ ಮಾತುಗಳನ್ನ ಕೇಳಿದ್ರಲ್ವಾ? ಹಾಗಾದ್ರೆ ನಾಳೆ ಏನು ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ? ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ನೀವು ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇಂದು ರಾತ್ರಿ 9:05 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನ ಭಾರತಿಯಲ್ಲಿ ನಿಸ್ತಂತು ತಂತ್ರಜ್ಞಾನ ಬ್ಲೂಟೂತ್ನಲ್ಲಿಯ ಕ್ರಾಂತಿಕಾರಕ ಬದಲಾವಣೆಗಳು, ಈ ಕುರಿತು ಜಿವಿ ನಿರ್ಮಲಾ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ನಂತರ ಅದ್ಭುತ ಲೋಹ ಟೈಟಾನಿಯಂ, ಈ ವಿಷಯವಾಗಿ ಮಾತನಾಡುತ್ತಾರೆ ಎಂ ಶಿವಕುಮಾರ್. ನಾಳೆ ಬೆಳಿಗ್ಗೆ 9:05 ಚಿನ್ನರ್ಲೋಕ ಈ ಕಾರ್ಯಕ್ರಮದಲ್ಲಿ ವಿಜಯಶ್ರೀ ಹಾಲಾಡಿ ಅವರ ಕಾಡಂಚಿನ ಊರಿನಲ್ಲಿ ಕಥಾ ಸಂಕಲನದಿಂದ ಆಯ್ದ ಮಕ್ಕಳ ಕಥೆಗಳು, ಬಳಿಕ ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಚರ್ಮದ ಸಮಸ್ಯೆಗಳು, ಈ ಕುರಿತು ರಾಯಚೂರಿನ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಮ್ಯಾ ಬಿಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಗ್ರಾಮ ಸ್ವರಾಜ್ ಅಭಿಯಾನ ಮಾತನಾಡುತ್ತಾರೆ ಜಗದೀಶ್ ಹೆಬ್ಬಾರ್ ಕಾರಿಜ. 2:35 ಕ್ಷಿತಿಜ ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ, ಈ ವಾರದ ಅತಿಥಿ ಕವಿ ಮತ್ತು ಲೇಖಕಿ ಪ್ರತಿಭಾನಂದಕುಮಾರ್. 3:35 ನಮ್ಮ ನಿಲಯದಿಂದ ಕಥಾ ಭೀಮ ಜರಾಸಂದ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು ಅವರಿಂದ. 5:00 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. 5:30 ಕಥಾ ಲಹರಿ ಕಾಕೆಮಾನಿ ಅವರ ಬಿಲ್ಲುಬಾಣ ಪುಸ್ತಕದ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 3:00 ಸುದ್ದಿ ಜುಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪುದಿಯ ನೆರವನ ಸ್ವಾತಿ ರಶೀತ್. ಜಂಪೆನ ವಿವರ, ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ ವತಿಯಿಂದ ಜಿಲ್ಲೆನ 15 ಅರ್ಹ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಂಚುವ ಕಾರ್ಯಕ್ರಮ ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ನಡೆತು. ಈ ಹೊತ್ತಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅವರು ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಂಚಿದರು. ಈ ನಿಗಮದ ವ್ಯವಸ್ಥಾಪಕರಾದ ಚಂದ್ರಶೇಖರ ಅವರು ಮಾತಾಡಿ, ಅರ್ಜಿ ಹಾಕಿದ 15 ಅರ್ಹ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಂಚಲಾತದ ಮಾಹಿತಿ ಕೊಟ್ಟರು. ವಿಕಲಚೇತನರಿಗೆ ವಿಶಿಷ್ಟ ಗುರುತಿನ ಚೀಟಿ ಯೋಜನೆಯಡಿಲಿ UDID ಕಾರ್ಡ್ನ ಹಂಚುವ ಕೆಲಸ ನಡೀತಿದ್ದು, ಸರ್ಕಾರದ ಎಲ್ಲ ಸೌಲಭ್ಯ ಪಡ್ಕೊಳ್ಳಿಕ್ಕೆ UDID ಕಾರ್ಡ್ನ ಅಗತ್ಯ ಉಂಟು. ಈ ಕಾರ್ಡ್ನ ಎಲ್ಲ ವಿಕಲಚೇತನರು ಪಡೆಯಕ್ಕೆ ಆನ್ಲೈನ್ ನೋಂದಣಿ ಮಾಡಿಕೆ, ಆಧಾರ್ ಕಾರ್ಡ್ ಎರಡು ಫೋಟೋಗಳೊಟ್ಟಿಗೆ ಆಯಾಯ ಗ್ರಾಮ ಪಂಚಾಯತಿಲಿರುವ VRW ಮತ್ತು ಸಂಬಂಧಪಟ್ಟ ತಾಲೂಕು MRW ಭೇಟಿ ಮಾಡಕ್ಕುತ್ತ ಹೆಚ್ಚಿನ ಮಾಹಿತಿಗೆ ಕಚೇರಿನ ಸಂಪರ್ಕಿಸುವಂಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. ಪೊನ್ನಂಪೇಟೆ KV ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಪಾಲಿಬೆಟ್ಟ ಮತ್ತು ಹಾತೂರು ಫೀಡರ್ಗಳಲ್ಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಹೊಸೂರು, ಅರೆಕಾಡು, ಅತ್ತೂರು, ಗದ್ದೆಮನೆ, ಕುಂದ, ಹಾತೂರು, ಕಳತ್ಮಾಡು, ಕೈಕೇರಿ, ಬೈಗೋಡು ಸುತ್ತಮುತ್ತ ಪ್ರದೇಶಗಳಲ್ಲಿ ಕರೆಂಟ್ ಇರದಲೇ. ಹಾಗೆ ಇದೇ ತಾರೀಕು 26ರ ಆಯ್ತ್ಯವರ ಮೂರ್ನಾಡು KV ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಹೊದ್ದೂರು, ನಾಪೊಕ್ಲು ಫೀಡರ್ಗಳಲ್ಲಿ ಕೆಲಸ ಇರೋದ್ರಿಂದ ನಾಪೊಕ್ಲು, ಹೊದವಾಡ, ಎಮ್ಮೆಮಾಡು, ಕೊಳಕೇರಿ, ಕುಂಜಿಲ, ಕಕ್ಕಬೆ, ನಾಲಡಿ, ಯವಕಪಡಿ, ಹೊದ್ದೂರು ಟೌನ್, ಕಬಡಕೇರಿ, ಕುಂಬಳದಾಳು ಹಾಗೆ ಸುತ್ತಮುತ್ತ ವ್ಯಾಪ್ತಿನ ಪ್ರದೇಶಗಳಲ್ಲಿ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಾಳೆ ಹೊತ್ತಾರೆ 11 ಗಂಟೆಗೆ ಭಾರತೀಯ ವಿದ್ಯಾಭವನ ಸಭಾವಾಡಿಲಿ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಇ ಆಡಳಿತ ವಿಭಾಗದ ಸಲಹೆಗಾರರಾಗಿರುವ ಬೇಳೂರು ಸುದರ್ಶನ ಅವರು ಡಿಜಿಟಲ್ ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡುವೆ. ಕಾರ್ಯಕ್ರಮದ ಅಧ್ಯಕ್ಷತೆನ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ ವಹಿಸುವೆ. ಮುಖ್ಯ ನೆಂಟರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ MP ಕೇಶವ ಕಾಮತ್, ಕೊಡುಗೌಡ ಸಮಾಜ ಮೈಸೂರು ಇದರ ಅಧ್ಯಕ್ಷರಾದ ತೋಟಂಬೈಲು ಈ ಮನೋಹರ್ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಕೊಡವ ಸಮಾಜ ಸೋಮರ್ಪೇಟೆ ಕೊಡಗು ಪತ್ರಕರ್ತರ ಸಂಘ ಇವರ ಕೂಡುಕುಟ್ಟಲ್ಲಿ ನಾಡು ಮದ್ದು ಕಾರಡ ಮೋಪುಕೂಟ ಇದೇ ತಾರೀಕು 28ರಂದು ಸೋಮರ್ಪೇಟೆ ಕೊಡವ ಸಮಾಜ ಸಭಾವಾಡಲಿ ನಡೆದಿದೆ. ಈ ಹೊತ್ತಲ್ಲಿ ಪೊಂಗುರಿ ತ್ರೈಮಾಸಿಕ ಸಂಚಿಕೆ ಮತ್ತು ಸಂಶೋಧನಾ ಪ್ರಬಂಧ ಪುಸ್ತಕ ಬಿಡುಗಡೆ ಮಾಡುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕುಟ್ಟಲಿ ಕೆಂಪೇಗೌಡ ಜಯಂತ್ಯುತ್ಸವ ಇದೇ ತಾರೀಕು 27ರಂದು ಸೋಮರ್ಪೇಟೆ ಚೌಡ್ಲು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದಿದೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾಳೆ ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಎಲ್ಲ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ, ಬ್ಯಾಂಕ್ಗಳಿಗೆ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ರಾಜಿ ಸಂದಾನದಲ್ಲಿ ತಮ್ಮ ಪ್ರಕರಣಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ ಆಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸರ್ಕಾರದ ಮಾರ್ಗಸೂಚಿನಂಗೆ ಪರಿಶಿಷ್ಟ ಜಾತಿಗೆ ಸೇರಿದ ಆಸ್ತಿ ಇಲ್ಲದ ಕೃಷಿ ಕಾರ್ಮಿಕರ ಕುಟುಂಬದ ಮಹಿಳೆಯರಿಗೆ ಕೃಷಿಗೆ ಉಪಯೋಗ ಆಗುವ ಜಾಗಗಳನ್ನ ಖರೀದಿ ಮಾಡಿಕೆ ಸಹಾಯಧನ ಮತ್ತು ಸಾಲ ಸೌಲಭ್ಯ ಕೊಡುವ ಯೋಜನೆಗೆ ಅರ್ಹ ಫಲಾಪೇಕ್ಷಿಗಳಿಂದ ಹಂಗೆ ಜಾಗ ಮಾರಾಟ ಮಾಡಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಬಿಟ್ಟು ಬೇರೆ ಜನಾಂಗದ ಭೂ ಮಾಲೀಕರಿಂದ ಅರ್ಜಿ ಕರೆದಳು. ಈ ಯೋಜನೆಯಲ್ಲಿ ಭೂ ಮಾಲೀಕರು ಜಾತಿ ಪ್ರಮಾಣ ಪತ್ರ, ಫೋಟೋ, RTC, 3 ವರ್ಷದ ಜಮಾ ಮಂದಿ, ವಂಶಾವಳಿ ಪಟ್ಟಿ ಸೇರಿದಂಗೆ ಜಾಗಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗ ಹಂಗೆ ಅರ್ಜಿದಾರರು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಗ್ರಾಮಸಭೆ ಆಯ್ಕೆ ಪತ್ರ, ಆಧಾರ್ ಕಾರ್ಡ್ ಸೇರಿದಂಗೆ ಎಲ್ಲ ಮೂಲ ದಾಖಲಾತಿಗಳನ್ನ ಕೊಡಕು. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ VR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಡಿಕೇರಿ ಕಚೇರಿನ ಸಂಪರ್ಕಿಸಕತ್ತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನತ್ರ ನೆಲ್ಚಿ ಬಳಿ ಕೊಡವ ಪಾಜರ ಸಿನಿಮಾ ಇದೇ ಜೂನ್ 20 ಜುಲೈ 3 ಮಡಿಕೇರಿ ಟೌನ್ ಹಾಲ್ ಪ್ರದರ್ಶನ ಕಾಂಬ ಪೊಲಕ 11 ಮಜ್ಜನ ದಂಡ ಪಿಂಜಾ ವೈಪತ್ತು 6 ಬಾರಿ ನೋಟಿ ನೆಲ್ಚಿ ಬಳಿ. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5 ಡಯಾಲಿಸಿಸ್ ಸೆಂಟರ್, 24 ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ ಮಡಿಕೇರಿ. ಕೆವಿಜಿ ಐಟಿಐ ಭಾಗಮಂಡಲ, ಇಲ್ಲಿ 2022-23 ಸಾಲಿಗೆ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900-2141. ಎಲ್ಲಾ ಕೊಡೋ ಮಹಾಜನಕ್ಕೆ ನಾಡನಲ್ಲಾಮೆ. ನಾನು ಕೋದಂಡ ಶಾನ್ ಕುಟಪ್ಪ. ಈ ನಾರಾಚ 26ನೇ ತಾರೀಕು ನಡಪಂತ ಬ್ಯಾಂಗ್ಳೂರು ಕೊಡೋ ಸಮಾಜ ಹತ್ರ ಚುನಾವಣೆಯಲ್ಲಿ ಚನ್ನಪ್ಪಂಡ ಸುಬ್ಬಯ್ಯ ಅಂಡ್ ಟೀಮ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಸ್ಥಾನಕ್ಕೆ ಸ್ಪರ್ಧಿ ಆಯ್ತುಳು. ಸದಸ್ಯಂಗ ಎಲ್ಲಾರು ಸಂಸಾರ ಸಮೇತ ಬಂತು ನಂಗಡ ಈ ಟೀಮ್ಗೆ ಓಟ್ ಮಾಡಿತ್ತು. ನಂಗಕ್ಕೂ ನಿಂಗಡ ಸೇವೆ ಮಾಡುವಂತ ಅವ್ರ ಅವಕಾಶ ಮಾಡಿ ತರೋಂಡು ನಾನು ನಿಂಗಳ ಕೈ ತೊತ್ತಿತ್ತು ಕೇಟವಿ. ನಿಧನ ಸುದ್ದಿ. ತೊಡಿಕಾನದ ಅಮೆ ಮನೆ ದಿವಂಗತ ಗಣಪತಿಯವರ ಮಗ ನಿವೃತ್ತ ಎಸಿಪಿ ಎಜಿ ವೆಂಕಟರಮಣ ಇಂದು ನಿಧನರಾದರು. 68 ವರ್ಷ ವಯಸ್ಸಿನ ಎಜಿ ವೆಂಕಟರಮಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ತೊಡಿಕಾನದ ಸ್ವಗೃಹದಲ್ಲಿ ನಡೆಯಲಿದೆ. ಬಲ್ಲಮಾವಟಿ ಕಾರಳಾನ ಮಾದಯಂಡ ಚಿನ್ನಪ್ಪ ಇಂಗಡ ಪೊಣ್ಣು ಜಾಜಿ ಮುತ್ತವಾಯಿಂಗ ಇಂದು ಪಲಾಕ ಮರಣಪಟ್ಟಿತು. 94 ವೈತರ ಮಾದಯಂಡ ಜಾಜಿ ಮುತ್ತವ ಇಂಗಡ ತಾಮನೆ ಅಚ್ಚಾಂಡಿರ ದಫನ ಕಾರ್ಯ ನಾಳೆ ಪೊಲಾಕ 10 ಬಲ್ಲಮಾವಟಿ ಗ್ರಾಮತರ ಇಂಗಡ ಸ್ವಂತ ಮನೆ ನಡುಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಶಾಸಕಗಳಾದ ಮಂಡೆಪಂಡ ಅಪ್ಪಚ್ಚುರಂಜನ್ ಪಿಂಜ ಕೆಜಿ ಬೋಪಯ್ಯ ಜಿಲ್ಲರ ಅರ್ಹ ವಿಶೇಷಚೇತನ ಫಲಾನುಭವಿಯಕ್ಕ ತಂಗಡ ಕಚೇರಿಯಲ್ಲಿ ಇಂದು ಮೋಟಾರ್ ಬೈಕ್ನ ಕೈಮಾತಿಚಿ. ವಿರಾಜಪೇಟೆರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ರ ಪಕ್ಕ ಉಳ್ಳ ಶಾಸಕ ಕೆಜಿ ಬೋಪಯ್ಯ ಇಂಡ ಕಚೇರಿ ಪರಂಬಲ್ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿರ ದಂಡ ಫಲಾನುಭವಿಯಕ್ಕ ಬೈಕ್ ರಕ್ಕಿಯನ್ನ ಕೈಮಾತಿತ್ತು ತಕ್ಕ ಪರಂದ ಶಾಸಕಂಗ ಎಲ್ಲರೂ ಸ್ವಾವಲಂಬಿಗಳಾಯಿತು ಬದುಕೊಂಡು ಈ ನಿಟ್ಟಲು ಸರ್ಕಾರ ಹತ್ರ ಸೌಲಭ್ಯತ್ನ ಪಡೆದೋಣ ಎಣ್ಣಿಚಿ. ಮಡಿಕೇರಿ ಜಿಲ್ಲಾ ಪಂಚಾಯತ್ ಕಚೇರಿ ಪರಂಬಲ್ ಶಾಸಕ ಮಂಡೆಪಂಡ ಅಪ್ಪಚ್ಚುರಂಜನ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹತ್ರ 10 ಫಲಾನುಭವಿಯಕ್ಕೆ ಬೈಕ್ ರಕ್ಕಿನ ಕೈಮಾತಿತ್ತು. ವಿಶೇಷ ಚೇತನಂಗಕ್ಕೆ ಸ್ಫೂರ್ತಿ ಕೊಡುವ ಉದ್ದೇಶ ಬೆಚ್ಚಂಡು ಸರ್ಕಾರ ಈ ಯೋಜನೆ ಜಾರಿಕೊಂಡ ಬಂದಿತ್ತು. ಇಂಥ ಬಾರ ಬಾರ ಯೋಜನೆಯ ಪ್ರಯೋಜನತ್ನ ಪಡೆದಂಡು ತಂಗಡ ಆರ್ಥಿಕ ಪರಿಸ್ಥಿತಿನ ಚಾಯಕೂಟಿಯೊಂದು ಸಲಹೆ ಕೊಡ್ತತ್ತು. ಜಿಲ್ಲಾ ವಿಶೇಷ ಚೇತನ ಇಲಾಖೆಯ ಅಧಿಕಾರಿ ವಿಮಲಾ ತಕ್ಕ ಬರೆದಿತ್ತು ವಿಶೇಷ ಚೇತನಂಗಕ್ಕೆ ಕಟ್ಟುವಂತ ಬಾರ ಬಾರ ಸರ್ಕಾರಿ ಸೌಲಭ್ಯತರ ಮೇಲೆ ಮಾಹಿತಿ ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ, ತಾಲೂಕಾಡಳಿತ ಪಿಂಜ, ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿರ ಕೂಡುಕೂಟತ್ತು ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವತ್ನ ಇದೇ 27 ಸೋಮರಪೇಟೆಲು ಕೈಪ. ಸೋಮರಪೇಟೆ ಚೌಡ್ಲು ಒಕ್ಕಲಿಗಣ ಸಮುದಾಯ ಭವನತ್ ಪೊಲಕ 11 ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಎಂಡ ಕೊರವು ಕಾರ್ಯಕ್ರಮ ನಡಪ ಕಾರ್ಯಕ್ರಮತ್ನ ಪ್ರಾಥಮಿಕ ಪಿಂಜ ಪ್ರೌಢ ಶಿಕ್ಷಣ ಸಚಿವಗಳು ಆನ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಉದ್ಘಾಟನೆ ಮಾಡುವ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರತರ ನಿರ್ದೇಶನ ಪೋಲೆ ಜಿಲ್ಲೆಯ ಬಾರ ಬಾರ ಹಂತತರ ನ್ಯಾಯಾಲಯತ್ತು ನಾಳೆ ರಾಷ್ಟೀಯ ಲೋಕ್ ಅದಾಲತ್ ನಡಪ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತರ ಆದ ನಿಲ ನಡಪ ಈ ಲೋಕ್ ಅದಾಲತ್ಲ ವ್ಯಾಜ್ಯ ಪೂರ್ವ ಪಿಂಜಾ ನ್ಯಾಯಾಲಯದ ಬಾಕಿ ಉಳ್ಳ ಪ್ರಕರಣತನ ರಾಜಿ ಸಂಧಾನತರ ಮೂಲಕ ಚುರುಕಲು ವಿಲೇವಾರಿ ಮಾಡುವ ಕ್ರಮ ಇಡ್ತವ. ಲೋಕ್ ಅದಾಲತ್ ಪರಬು ಆದೇಶತ್ರ ವಿರುದ್ಧ ಏದೇ ತರತ್ರ ಮೇಲ್ಮನವಿ ಇಡಬಕ ಅವಕಾಶ ಇಪ್ಪಲೆ ಪಿಂಜ ಕೋವಿಡ್ ಕಾರಣತಿಂಜಾಯಿತು ಕಕ್ಷಿದಾರಂಗ ನ್ಯಾಯಾಲಯಕ್ಕೆ ಬಪ್ಪಕ ಏತ ಪೋಚಂಗಿ ಆನ್ಲೈನ್ ಇಲ್ಲೆಂಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಲೊಂದು ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಂಗ ಅರಿಚಿಟ್ಟಿತು. ನಾಟಿ ಮಂತ್ರ ಮಹತ್ವತನ ಅರಿಚಿಟ್ಟಿತು ನಾಡು ಮದ್ದುಕಾರಕ್ಕೆ ಪುರುಡು ಕೊಡಪ ಉದ್ದೇಶತ್ ನಾಡು ಮದ್ದುಕಾರಡ ಮೋಪುಕೂಟತನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇದೇ 28ಟಾಂಗ್ ಪೊಲಕ 10:30 ಗಂಟೆಗೆ ಸೋಮರಪೇಟೆ ಕೊಡವ ಸಮಾಜ ಸಭಾ ಬಾಡಲು ನರ್ತುವ. ಸೋಮರಪೇಟೆ ಕೊಡವ ಸಮಾಜ ಪಿಂಜ ಕೊಡಗು ಪತ್ರಕರ್ತಂಗಡ ಸಂಘತರ ಕೂಡು ಕೂಟತನರ್ಪ ಈ ಮೋಪುಕೂಟತನ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಉದ್ಘಾಟನೆ ಮಾಡುವ. ಅಕಾಡೆಮಿ ಅಧ್ಯಕ್ಷಗಳನ್ನ ಅಮ್ಮಟಣ್ಣ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಹಿಂಗ ಕೊರವು ಕಾರ್ಯಕ್ರಮ ವಹಿಸುವ ಕಾರ್ಯಕ್ರಮತ್ ವಿರಾಜಪೇಟೆರ ನಾಟಿ ಮದ್ದು ತಜ್ಞಗಳನ್ನ ಡಾಕ್ಟರ್ ಎಸ್ ವಿ ನರಸಿಂಹನ್ ನಂಗಡ ಆರೋಗ್ಯ ರಕ್ಷಣೆಯಲ್ಲಿ ಗಿಡಾಪಿನ ತೊಪ್ಪುರ ಮಹತ್ವ ಅನ್ನೋ ವಿಷಯತ್ ವಿಚಾರ ಮಂಡನೆ ಮಾಡುವ. ಇದೇ ಸಂದರ್ಭತ್ ಅಕಾಡೆಮಿ 3 ತಿಂಗಳಿಗೊಮ್ಮ ಬಳಿಪಡುತ್ತಿರುವ ಪೊಂಗುರಿ ಸಂಚಿಕೆಯ ಪಿಂಜ ಬಾಚರಣೆಂಡ ರಾಣು ಅಪ್ಪಣ್ಣ ಎಂಡ ಸಂಶೋಧನಾ ಪ್ರಬಂಧ ಕೊಡವ ಸಂಸ್ಕೃತಿ ಅಂದು ಇಂದು ಪುಸ್ತಕತ್ನ ಬಿಡುಗಡೆ ಮಾಡುವ. ರಾಜ್ಯ ಸಫಾಯಿ ಕರ್ಮಚಾರಿ